ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯ ವಾಕ್ಯದೊಂದಿಗೆ 27 ವರ್ಷಗಳ ಸಾರ್ಥಕ ಸೇವೆಯ ಅನಾವರಣ. ಇದೇ ಸೆಪ್ಟೆಂಬರ್ 18ರಂದು ಬೆಳಗ್ಗೆ 11 ಗಂಟೆಗೆ ವಿಶೇಷ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೆ, ನೀವು ಕೂಡ ವಾಟ್ಸ್ಆಪ್ ಸಂದೇಶದ ಮೂಲಕ ಆಕಾಶವಾಣಿ ವಿಜಯಪುರಕ್ಕೆ ಶುಭ ಕೋರಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9026262939. ಸಂಖ್ಯೆಯನ್ನ ಇನ್ನೊಮ್ಮೆ ಗಮನಿಸಿ, 9036262939. ಮರೆಯದಿರಿ, ಇದೇ ಸೆಪ್ಟೆಂಬರ್ 18ರಂದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರದ 27ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೀಗ 27ರ ಸಂಭ್ರಮ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಮಣ್ಣಿನ ಮಗ ಕೇಳುವಿರ್ಗಲ, ನಮಸ್ಕಾರ. ಇವತ್ತಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಬಬಲೇಶ್ವರ ತಾಲೂಕು ಬಬಲೇಶ್ವರದಲ್ಲಿ ಸಿದ್ರಾಯ್ ಸಂಕಣ್ಣವರ್ ಅವರ ಹೊಲದಲ್ಲಿದ್ದೀವಿ. ಇವರು ಸಾಕಷ್ಟು ಆಡುಗಳನ್ನು ಸಾಕಿದ್ದಾರೆ, ಹಾಗೆ ಕೋಳಿ ಸಾಕಣೆ ಮಾಡ್ತಿದ್ದಾರೆ, ಜೊತೆಗೆ ಕಬ್ಬು ಬೆಳೀತಿದ್ದಾರೆ, ಮತ್ತೆ ಇವಕ್ಕೆಲ್ಲ ಮೇವನು ಸಹ ಬೆಳೀತಿದ್ದಾರೆ. ಹಾಗಾಗಿ ಇವರನ್ನ ನಾವು ಮಾತಾಡ್ಸೋಣ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ. ಸಿದ್ರಾಯ್ ಅವರೇ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸಿದ್ರಾಯ್ ಅವರೇ. ಈಗ ನಾವು ನಿಮ್ಮ ಹೊಲನೆಲ್ಲ ನೋಡ್ಕೊಂಡು ಬಂದು ಒಂದ್ ಕಡೆ ಒಂದಿಷ್ಟು ಕಬ್ಬು ಬೆಳೆದಿರಾ, ಮೇವು ಬೆಳೆದಿರಾ, ಜೊತೆಗೆ ಸಾಕಷ್ಟು ಕುರಿಗಳನ್ನ ಸಾಕಿದಿರಾ. ಈ ಕುರಿ ಸಾಕಣೆ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? ಒಂದ್ 5 ವರ್ಷದಿಂದ ಸ್ಟಾರ್ಟ್ ಇದೆ ಸರ್. ನಮ್ದು ಫಸ್ಟ್ ಒಂದೈತ್ರಿ, ಆಮೇಲೆ ಒಂದ್ರಿಂದ ನಮ್ಮ ಈಗ 45 ಆಡಿದವ್ರಿ ಸರ್. ಈಗ 45 ಮರಿದವ್ರಿ, 45 ಆಡಿದವ್ರಿ. ಒಂದು 3 ಎಮ್ಮೆ ಇದಾವೆ, ಒಂದು ಆಕಳು ಐತ್ರಿ, ಒಂದು 4 ಆಕಳು ಮನಕದವ್ರಿ, ಒಂದು 35 ಕೋಳಿ ಇದಾವ್ರಿ, ಮತ್ತು 2 ಎಕರೆ ಕಬ್ಬು ಐತ್ರಿ. ಆಮೇಲೆ ತೋಟದಾಗ ಕಾಯಿಪಲ್ಯ ಮಾಡ್ತಾರೆ ನಮ್ಮ ಅವರವ್ರು, ಅಷ್ಟೆಲ್ಲ ಮಾಡ್ತಾರೆ. ಈಗ ಸುಮಾರು 45 ಆಡುಗಳಿದೆ. ಈ ಆಡುಗಳ ಸಾಕಣೆ ಹೇಗೆ ಮಾಡ್ತೀರಿ? ಅದ ಬೆಳಿಗ್ಗೆ ಸಾಯಂಕಾಲ ಅಷ್ಟು ಮಾಡ್ತೀವಿ ಸರ್. ಮಧ್ಯಾಹ್ನ ಒಂದು ಟೈಮ್ ಅವ್ರಿ, ಮರಿಗಳಂತೂ 2 ಟೈಮ್ ಅಂತೂ ಹಾಲು ಕುಡಿಸ್ಬೇಕು ರೀ. 6 ತಿಂಗಳಿಗೆ ಒಂದು 8 ತಿಂಗಳಿಗೆ ಮರಿ ಮಾಡ್ತೀವಿ ರೀ. ಚಲೋ ಐತೆ ಸರ್ ಉತ್ಪನ್ನ. ಈಗ ಇಷ್ಟೆಲ್ಲ ಆಡುಗಳನ್ನ ಸಾಕಿ ಇರಲ್ಲ, ಅದಕ್ಕೆಲ್ಲ ಮೇವೆಲ್ಲ ಹೇಗೆ ಮಾಡ್ತೀರಿ? ಮೇವು ಸರ್, ನಮ್ದು ಈಗ ತೋಟದಾಗ ಒಂದು 1.5 ಎಕರೆ ಮೇವು ಐತೆ ಸರ್, ಚಜ್ಜಿ ಮೇವು. ಒಂದು ತಾಸು ಯಾವ ಟೈಮ್ ಸಿಕ್ಕರೆ ಹೊರಗಡೆ ಬಿಡ್ತೀವಿ ರೀ. ಇಲ್ಲಿ ತೊಗರಿ ಹೊಟ್ಟ, ಕಡ್ಲಿ ಹೊಟ್ಟ ಈ ಥರ ಎಲ್ಲ ಹಾಕ್ತಾರೆ ಸರ್. ಗೊಂಜಾಳ ಹುಚ್ಚ ಎಲ್ಲ ತಂದು ಹಾಕಿ ಸಾಕ್ತಾರೆ. ಈಗ ಒಂದು ಆಡಿಂದ ಶುರು ಮಾಡಿದ್ರಿ, ನಂತರ ಇದನ್ನ 45ರ ತನಕ ತಂದುಬಿಟ್ಟು ಈಗ ಒಂದು 40 ಮರಿನೂ ಮಾಡಿದಿರಾ, ಇವೆಲ್ಲ ಹೇಗೆ ಸಾಧ್ಯ ಆಯಿತು? ಸರ್, ಒಂದರಿಂದ ಹಂಗೆ ಹೆಣ್ಮರಿಗಳು ಹುಟ್ಟನ ಇಟ್ಕೋತಿದ್ದೀವಿ ರೀ. ಹೂವಂತಗಳು ಮಾರೋದು, ಆಮೇಲೆ ನಮಗೆ ಹೆಣ್ಮರಿಗಳು ಹಂಗೆ ವರ್ಷಕ್ಕೆ ವರ್ಷಕ್ಕೆ ಅವು ದೊಡ್ಡವನ್ನ ಅವು ಕಟ್ಟೋದು, ಅವು ಹಿಂಗೆ ಈಕೋತಿ ಈಕೋತಿ ಜಾಸ್ತಿ ಆದ್ರೆ ಸರ್ ಆಡುಗಳು. 5-6 ವರ್ಷ ಅಂದ್ರೆ ಜಾಸ್ತಿ ಆಗಿಬಿಡ್ತಾವೆ. ಒಂದೊಂದು 2-3 ಇದು ಬಂದಾಗ ಅದ್ರಾಗೆ ಹೆಣ್ಮರಿ ಒಟ್ಟು ಇಟ್ಕೋತಿದ್ದೀವಿ ರೀ, ಹೂವಂತಗಳಷ್ಟು ಕೊಡ್ತಿದ್ದೀವಿ ರೀ. ಹಿಂಗಾಗಿ ಹೆಚ್ಚಾಗ ಸರ್. ಈಗ ನಿಮ್ಮ ಮುಖ್ಯವಾದ ಆದಾಯ ಆಡು ಸಾಕಣೆಯಿಂದ, ಇದರಲ್ಲಿ ಆದಾಯ ಹೇಗಿದೆ? ಆದಾಯ ಚಲೋ ಇದೆ ಸರ್. ಸ್ವಲ್ಪ ಕಷ್ಟ ಆಗೈತೆ ರೀ. ಮರಿಗಳದು ಮೇಂಟೆನೆನ್ಸ್ ಮಾಡೋದು, ಹಾಲು ಕುಡಿಸೋದು. ಸ್ವಲ್ಪ ಹೆಚ್ಚಿಗೆ ಮಾಡಿದ್ರು ಮರಿಗಳು ಸಾಯ್ತವೆ ರೀ. ಮೇಂಟೆನೆನ್ಸ್ ಭಾಳ ಕ್ರಿಟಿಕಲ್ ಐತ್ರಿ, ಆದರೂ ಮಾಡ್ಕೊಂಡ್ರೆ ಚಲೋ ಐತ್ರಿ ಆದಾಯ. ಈಗ ನೋಡಿದೆ ಒಂದು 20-25 ದಿನದ ಆಡಿನ ಮರಿಗಳಿದೆ, ಆಮೇಲೆ ಇನ್ನೊಂದು 2-2 ತಿಂಗಳು ಆಡುಗಳ ಮರಿಗಳಿದೆ. ಇವನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ಇವಕ್ಕೆಲ್ಲ ಹಾಲು ಕುಡಿಸಿಂದ ಟಾನಿಕ್ ಇರ್ತಾವೆ ಸರ್. ಟಾನಿಕ್ ಹಾಕಿದ್ರಿ, ಮುಂಜಾನೆ ನುಚ್ಚ ಹಿಂಡಿ ಎಲ್ಲ ಥರ ಹಾಕು. ಏನು ರೋಗದು ಬಂದು ಅಂದ್ರೆ ಸ್ವಲ್ಪ ಡಾಕ್ಟ್ರನ್ನ ಕರೆಸಿ ಟ್ರೀಟ್ಮೆಂಟ್ ತೊಗೋತೀವಿ ರೀ. ಉಚ್ಚಗಳದು ಎಲ್ಲ ಔಷಧ ಅದಾವೆ, ಔಷಧ ಹಾಕೋತೀವಿ ರೀ. ಕಂಟಿನ್ಯೂ ಮೇಂಟೆನೆನ್ಸ್ ಆಗೈತೆ ಸರ್. ಒಳಗೆ ನಾನು ಭಾಳ ಹಿಂಗೆ ಥಂಡಿ ದಿವಸ ಬತ್ತಂದ್ರೆ ಸ್ವಲ್ಪ ಎಟ್ಟು ತೋರಿಸಿದ್ರು ಡೆತ್ ಹಾಕೋರಿ. ಅವು ಏನೂ ಮಾಡೋಕ್ಕೆ ಬರೋಲ್ಲ, ಬಿಡಬೇಕು ರೀ. ಅಂದರೆ ಈ ಮರಿಗಳು ಭಾಳ ಸೂಕ್ಷ್ಮ ಇದ್ದಾವೆ, ಸೊ ಅವುಗಳ ಹೇಗೆ ಆರೈಕೆ ಮಾಡ್ತೀರಿ? ಅವು ತಾಯಿ ಹಾಲಿನಿಗೆ ಸ್ವಲ್ಪ ಆಡುಗಳು ಜಾಸ್ತಿ ಮೇಯಿಸಿದ್ವಿ ಅಂದ್ರೆ ಹಾಲು ಹೆಚ್ಚಾತಾರೆ ಸರ್. ಅದರಿಂದ ನಾವು ಸ್ವಲ್ಪ ಮರಿಗಳಿಗೆ ಟಾನಿಕ್ ಹಾಕ್ತೀವಿ ರೀ. ಇವು ಬ್ರೂಟನ್ ಅದು ಟಾನಿಕ್ ಬರ್ತೈತೆ ರೀ, ಬಿಜಾಪುರ ಅಂತ ತರ್ತೀವಿ ರೀ. ತಂದು ಮರಿಗಳಿಗೆ ಒಂದೊಂದು ನಿಮ್ಮೆಲ್ಲ ದೀಡಿ ಮೇಲೆ ಇದರ ಹಾಕಿ ಆಡಿನ ಹಾಲು ಪ್ಲಸ್ ಅದು ಒಂದಿಟ್ಟು ಹಿಂಡಿ ತಿನ್ನಿಸ್ತೀವಿ ರೀ. ತಪ್ಪಲ ಮೇಲೆ ಇಂಪ್ರೂವ್ ಆಗ್ತವ್ರಿ. ಈ ಆಡುಗಳನ್ನು ಯಾವ ಒಂದು ಹಂತದಲ್ಲಿ ಮಾರ್ತೀರಾ, ಹೇಗೆ? ನಾವು ಸರ್ ಆಡ ಜಾಸ್ತಿ ಮಾರಂಗಿಲ್ಲ ರೀ, ಮರಿಗಳು ಮಾರ್ತೀವಿ ರೀ. ಹೆಣ್ಣು ಆಡ ಅಂತೂ ಇಟ್ಕೊಂಡಿದ್ದೀವಿ ರೀ. ಇಷ್ಟು ಜನ ಈ ಹೆಣ್ಣು ಮರಿನೂ ಕೊಡಾತೀವಿ ರೀ, ಯಾಕಂದ್ರೆ ಭಾಳ ಆಗ್ಯಲ್ಲ ರೀ. ಇಷ್ಟ ಸಾಕತ್ತೇಳಿ ಹೆಣ್ಣು ಮರಿ ಹೊಂತು ಮರಿ ಎಲ್ಲ ಸೇರಿ ಒಂದು 6 ತಿಂಗಳಿಗೆ 8 ತಿಂಗಳಿಗೆ ಈ ರೀತಿ ಒಂದೊಂದು ಬೀಡು ಕೊಟ್ಟು ಬಿಡ್ತೀವಿ ರೀ. ಅಂದ್ರೆ ಮುಖ್ಯವಾಗಿ ನೀವು ಮರಿಗಳನ್ನ ಮಾರ್ತೀರಿ? ಸರ್ ಮರಿಗಳು ಜಾಸ್ತಿ ಮಾರ್ತೀವಿ, ಆಡುಗಳು ಕಡಿಮೆ ರೀ ಸರ್. ಸೊ ಅವೆಲ್ಲ ಹೇಗೆ ಮಾರ್ತೀರಿ, ಹೇಗೆ ಅದರ ಬೆಲೆ ಹೇಗೆ? ಬೆಲೆ ಏನು ಸರ್, ಅವು ತೂಕದ ಮೇಲೆ ಬರ್ತಿದ್ರೆ ಇಲ್ಲೇ ಬರ್ತಾರೆ ತುಂಬ್ಕೊಳ್ಳೋರು, ಅವು ಎಷ್ಟು ವೇಟ್ ಬರ್ತಾವೆ ವೇಟ್ ಮೇಲೆ ತಗೋತಾರೆ ಸರ್. ಅವರು 8,000, 6,000, 10,000, 15,000 ಅದ್ರ ಪ್ರಮಾಣ ಮೇಲೆ ಹೋಗ್ತಾರೆ ಸರ್. ಈಗ ಎಷ್ಟು ತಿಂಗಳು ಆಡನ್ನು ನೀವು ಮಾರ್ತೀರಿ? ನಾವು ಮಿನಿಮಮ್ 4 ತಿಂಗಳ ಮೇಲೆ ಮಾರ್ತೀವಿ ಸರ್ ಮರಿಗಳು. ಹ್ಞೂ ರೀ, 4 ತಿಂಗಳ ಮೇಲೆ 1 ವರ್ಷದ ಒಳಗಡೆ ಇದ್ದಿದ್ದು ಒಟ್ಟು ಕೊಟ್ಬಿಡ್ತೀವಿ ರೀ, ಒಂದು ಬೀಡ್ ಮೇಲೆ ತೊಗೊಂಡು ಹೋಗ್ತಾರೆ ಅವರು. ಈಗ ಅದ್ರ ಜೊತೆ ಸಾಕಷ್ಟು ಕೋಳಿಗಳನ್ನೂ ಸಾಕಿದ್ದೀರಾ? ಈ ಕೋಳಿಗಳು ಏನು ಮಾಂಸಕ್ಕೋಸ್ಕರ ಸಾಕಿದಿರೋ ಇಲ್ಲ ಮೊಟ್ಟೆಗಳಿಗೋಸ್ಕರ ಸಾಕಿದ್ರೆ ಹೇಗೆ? ಮೊಟ್ಟೆಗಳಿಗೋಸ್ಕರ ಸಾಕಿದ್ದೀವಿ ಸರ್. ಮೊಟ್ಟೆ ನಮ್ಮ ಮನೆಗೂ ಹುಡುಗರದವ್ರಿ, ಅವ್ರಿಗೆ ಆಯುರ್ವೇದಿಕ್ ಜವಾರಿ ಮೊಟ್ಟೆ ಬೇಕಾಕವ್ರಿ ಸರ್. ಆಮೇಲೆ ಹೊರಗಡೆನು ಬಂದು ಯಾರು ಹಿಂಗೆ ಸ್ವಲ್ಪ ಆರಾಮಿಲ್ದವರು ಲಕ್ಕ ಏನ್ರಿ ಆದವರು ಬಂದು ಮೊಟ್ಟೆ ಒಯ್ತಾರೆ ಸರ್. ಇಲ್ಲಿ ಮನೆಗೆ ಬಂದು ಒಯ್ತಾರೆ ರೀ, ನಾವು ಹೋಗಿ ಕೊಟ್ಟು ಬರ್ತೀವಿ ರೀ. ಎರಡು ಹೋಗ್ತಾರೆ ಸರ್. ಅಂದರೆ ದಿನಕ್ಕೆ ಎಷ್ಟು ಮೊಟ್ಟೆ ಸಿಗುತ್ತೆ ನಿಮಗೆ? ಅವು 20 ಆಗ್ತಾವೆ ರೀ, 15, 10 ಕೋಳಿಗಳು ಒಂದೊಂದು ಸಲ ಒಂದನ ಬಿಟ್ಟು ಒಂದನ ಹಿಂಗೆ ಹಾಕ್ತಿರ್ತಾವೆ ರೀ, ಒಂದೊಂದು ಸಲ ಒಂದು 15-20 ದಿವಸ ಗ್ಯಾಪ ಮಾಡಿಬಿಡ್ತಾವೆ ರೀ, ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಹಾಕ್ತಿರ್ತಾವೆ ರೀ, ಅವತ್ತಿನಾಗ ಕೊಡ್ತೀವಿ ರೀ. ಈಗ ಕೋಳಿ ಸಾಕಣೆ ಹೇಗೆ ಮಾಡ್ತೀರಿ ಅದನ್ನು ಹೇಳಿ? ಕೋಳಿ ಸಾಕಣೆ ಸರ್, ನಮ್ಮ ಮೇಲ್ಗಡೆ ಆಡಿರ್ತಾರೆ ಸರ್, ಹಾಡಿನ ಹೈಟ್ ಫಾರ್ಮ್ ಐತಿಲ್ಲ ರೀ, ಕೆಳಗಡೆ ಕೋಳಿ ಇರ್ತಾವೆ ರೀ, ಕೋಳಿಗೆ ನಾವೇನು ಅಷ್ಟು ಇದು ಮಾಡಲ್ಲ ರೀ, ಕಾಳು ಹಾಕ್ತೀವಿ ರೀ, ನೀರು ತುಂಬಿಡ್ತೀವಿ, ಯಾವಾಗಾರ ಅಲ್ಲೇ ಮುಂದೆ ಗ್ರೌಂಡ್ ಐತೆ ರೀ ಜಾಗ ಅದ್ರಾಗ ಇಟ್ಬಿಡ್ತೀವಿ, ಅಲ್ಲೇ ತಿರುಗಾಡಿ ಬಂದು ಒಳಗೆ ಹೋಗ್ತಾವೆ ರೀ. ಅದ್ರದ್ದು ಜಾಸ್ತಿ ಮೇಂಟೆನೆನ್ಸ್ ಇಲ್ಲರಿ ನಮ್ಮದು, ಜವರಿ ಇದಾವಲ್ಲ ರೀ, ಎಲ್ಲ ಆಟಿಸ್ಕೋತಾವ್ರಿ ಹಿಂಗೇನಿದ್ರು, ಆಡ ಮೇಲಗಡೆ ತಳಗಡೆ ಕೋಳಿ ರೀ, ಏನು ಕಿರಿಕಿರಿ ಇಲ್ಲ ರೀ. ಇದಲ್ಲದೆ ಒಂದಿಷ್ಟು ಆಕಳು ಇದೆ, ಹಸುಗಳಿದೆ, ಇವೆಲ್ಲ ಎಷ್ಟಿದೆ? ಆಕಳು ಒಂದಿದೆ ಸರ್, ಎಮ್ಮೆಗಳೊಂದು 2 ಇದಾವೆ ರೀ, ಮನಕ್ಗಳು ಒಂದು 3-4 ಇದಾವೆ ರೀ, ಎಲ್ಲ ಕೂಡ 8-9 ಅಕ್ಕ ಸರ್. ಅವು ಡೈಲಿ ಎಮ್ಮೆಗಳು ಏನೈತಿ 2 ಹೊತ್ತು ಹಿಡ್ತಾವೆ ರೀ, ಆಕಳು ಹಿಡ್ತೈತೆ ರೀ, ಮನಕ್ಕದು ಈಗ ಕಟ್ಟಿಯಾವ್ರಿ, ಇನ್ಮೇಲೆ ಅವು ಏನು ಸ್ಟಾರ್ಟ್ ಆಗ್ತೈತೆ, ಇನ್ನೊಂದು ವರ್ಷ ಹೋಗೈತೆ. ಇದರಿಂದ ದಿನಕ್ಕೆ ಎಷ್ಟು ಹಾಲು ಸಿಗುತ್ತೆ ನಿಮಗೆ? ಹಾಲು ಸರ್ ಒಂದು 15 ಲೀಟ್ರ್ ಎಮ್ಮೆ ಸಿಗ್ತೈತೆ ರೀ, ಆಕಳದ ಒಂದು 10 ಲೀಟ್ರ್, ಒಂದು 25 ಲೀಟ್ರ್ ಹಾಲು ಸಿಗ್ತಾರೆ ಸರ್. ಇದನ್ನೆಲ್ಲ ಮಾರಾಟ ಹೇಗೆ ಮಾಡ್ತೀರಿ? ಡೈರಿ ಇದೆ ಸರ್ ಇಲ್ಲಿ, ಹೆಣ್ಮಕ್ಳ ಸಂಘದಲ್ಲಿ ಡೈರಿ ಮಾಡ್ಯಾರ ರೀ, ಎಮ್ಮೆ ಹಾಲಿನೈತಿ ಮನೆಗಳಿಗೆ ಕೊಡ್ತೀವಿ ರೀ, ರೈತರು ಮನೆಗೆ ಹಾಲು ಕೊಡ್ತೀವಿ ರೀ, ತೊಗೋತಾರೆ. ಈಗ 1 ಎಕರೆ ಹೊಲ ಇದೆ ಸುತ್ತ? ಹೊಲ ನಮ್ಮದು ಟೋಟಲ್ 1 ಎಕರೆ 17 ಗುಂಟೆ ಇದೆ ಸರ್. ಸ್ವಲ್ಪ ಮಾಡ್ಕೊಂಡಿದ್ದು ಹೊಲನೂ ಐತೆ ರೀ, ಅದ್ರಾಗ ಮೇವು ಹಚ್ಚಿರ್ತೀವಿ ರೀ, ನಮ್ಮ ಹೊಲ್ದಾಗ ಒಂದಿಟ್ಟು ಕಬ್ಬು ಐತೆ ರೀ, ಕಾಯಿಪಲ್ಲೆ ಒಂದು ಸ್ವಲ್ಪ ಹಚ್ಚಿವಿ ರೀ, ಕಾಯಿಪಲ್ಲೆ ಮನೆಗೆ ಹಾಕತ್ತೆ ರೀ, ನಮ್ಮ ಅವ್ರು ಸ್ವಲ್ಪ ಸಂತೆಯಾಗಿ ಮಾರ್ಕೊಂಬಂದು ಮನೆಗೆ ಉಪಜೀವನ ನಡೀತೈತೆ ರೀ. ಈಗ ಕಬ್ಬು ಎಷ್ಟು ಬೆಳಿತೀರಿ? ಕಬ್ಬು 100 ಟನ್ ತಕ್ಕ ಆತ ಸರ್ ವರ್ಷಕ್ಕೆ, 1 ವರ್ಷಕ್ಕೆ 100 ಟನ್, 2 ಎಕರೆ ತನಕ ಐತ್ರಿ ಅದ, 100 ಟನ್ ಆಗ್ತೈತೆ. ಈಗ ಇಷ್ಟು ಆಡುಗಳನ್ನ ಸಾಕಿದೀರ, ಮರಿ ಮಾಡಿ ಮರಿನ ಮಾರ್ತೀರಿ, ಇದರ ಆರೋಗ್ಯ ನಿರ್ವಹಣೆ ಹೇಗೆ ಮಾಡ್ತೀರಿ? ಅದ ಆರೋಗ್ಯ ನಿರ್ವಹಣೆ ಸರ್, ಏನ್ರಿ ಅದ ನಾವು ಹಂಗೆ ನೋಡ್ಕೋತಾ ಇರ್ಬೇಕು ಸರ್. ಸ್ವಲ್ಪ ಜಡ್ ಬಂದರೂ ಅವತ್ತಿಂದ ಅವತ್ತು ಕ್ಲಿಯರ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ರೀ, 2 ದಿವಸದಲ್ಲಿ ಬಿಟ್ಟು ಬಂದರೆ ನರ್ಮಾಗಿ ಅಲ್ಲೇ ವಾಪಸ್ ಡಾಕ್ಟರ್ ಬಂದ್ರೂ ಅವು ಉಳಿಯಲ್ಲ ರೀ, ಅವಾಗಿಂದ ಅವಾಗಾದ್ರೆ ಎಲ್ಲ ಕ್ಲಿಯರ್ ಆಗೈತೆ ಸರ್. ಟ್ರೀಟ್ಮೆಂಟ್ ಕೊಡ್ತಾರೆ, ಔಷಧ ಒಳಗೆ ಮೇಮ್ ಸಲೈನ್ ಹಚ್ತಾರೆ, ಹಚ್ಚಿ ಓಕೆ ಮಾಡಿಕೊಡ್ತಾರೆ ಸರ್. ಅಲ್ಲಿ ಲೋಕಲ್ ಡಾಕ್ಟರ್ ಇದಾರೆ ರೀ, ಒಳಗೆ ಮೇಮ್ ಪ್ರೈವೇಟ್ಗವರು ಬರ್ತಾರೆ ರೀ, ಗೌರ್ಮೆಂಟ್ ಚೂಟಿ ಇದ್ದಾಗ ಅವ್ರಿಗೊಂದು ಮಾಡ್ತಾರೆ. ಈಗ ಇಲ್ಲಿ ವೆಟರ್ನರಿ ವೈದ್ಯರು ಇದ್ದಾರೆ ಇಲ್ಲಿ? ಅದಾರ ಸರ್, ಬಬ್ಲೇಶ್ವರದಲ್ಲಿ ದೊಡ್ಡ ದವಾಖಾನೆ ಐತೆ ಸರ್, ವೈದ್ಯರು ಬರ್ತಾರೆ ರೀ. ನಾವು ಒಳಗೆ ಮೇಮೆ ಒಂದಾದ ಇದ್ರೆ ಆ ಕಡೆ ತೊಗೊಂಡು ಹೋಗ್ತೀವಿ ರೀ, 4-5 ಏನಾರ ಜಾಸ್ತಿ ಸ್ವಲ್ಪ ಟೋಟಲ್ ಆಗಿ ಚೆಕ್ ಮಾಡೋದ್ರೆ ಅವ್ರನ್ನ ಇಕ್ಕಡೆ ಕರೆಸ್ತಾರೆ, ಬರ್ತಾರೆ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಈಗ ತಿಂಗಳಿಗೆ ಒಂದು ಎಷ್ಟು ಆಡು ಮರಿಗಳನ್ನ ಮಾರ್ತೀರಿ? ತಿಂಗಳಿಗೆ ಅದು ಮಾರಲ್ಲ ರೀ ಸರ್, ಇದನ್ನ ಒಂದೊಂದು ಬೀಡಿ ಈತಿರ್ತಾವಲ್ಲ ರೀ, ಒಂದು 10-15 ಆಡು ಹಿಂಗೆ ಏಕ ಇದು ಬಿಡ್ತಾವೆ ರೀ, ಅವು ಮರಿಗಳು ನಾವು 4 ತಿಂಗಳಿಗೆ 5 ತಿಂಗಳಿಗೆ 1 ವರ್ಷದ ಒಳಗಡೆನ ಕೊಟ್ಬಿಡ್ತೀವಿ ರೀ, ಕೊಟ್ಟು ಅದನ್ನ ಪೂರ ಕ್ಲಿಯರ್ ಮಾಡ್ತೀವಿ, ಮತ್ತೆ ಹಿಂದೆ ಹುಡ್ತಾವಲ್ಲ ಅದನ್ನು ಬೆಳೆಸ್ತೀವಿ ರೀ. ಈಗೇನು ಈಗ ಮಾರಾಟ ಮಾಡಲಿಕ್ಕೆ ಗ್ರಾಹಕರು ಇಲ್ಲಿಗೆ ಬರ್ತಾರೋ ಇಲ್ಲ ನೀವೇ ತೊಗೊಂಡೋಗಿ ಮಾರ್ತೀರಾ, ಹೇಗದು? ನಾವು ಹೊರಗಡೆ ಒಯ್ಯಂಗಿಲ್ಲ ಸರ್, ಅವರೇ ಬರ್ತಾರೆ ರೀ, ಬಂದು ಸಡ್ನಾಗ ನೋಡ್ತಾರೆ, ನೋಡಿ ಒಂದು ರೀಸನೇಬಲ್ ಬೆಲೆಯಿಂದ ಆ ತೂಕದ ವ್ಯಾಟ್ ಪ್ರಕಾರ ಅವ್ರು ತೊಗೊಂಡು ಹೋಗ್ತಾರೆ ರೀ, ನಾವೇನು ಹೊರಗಡೆ ಒಯ್ಯಲ್ಲ ರೀ, ಫೋನ್ ಹಚ್ಚಿದ್ದೀವಿ ಅಂದ್ರೆ ಬರ್ತಾರೆ ಬಂದು ನೋಡಿ ಒಯ್ತಾರೆ ರೀ ಅವರು. ಈಗ ಇದಕ್ಕೆಲ್ಲ ಸಾಕಷ್ಟು ನೀರು ಮೇವು ಇದೆಲ್ಲ ಬೇಕು, ಇದರ ನಿರ್ವಹಣೆ ಹೇಗೆ ಮಾಡ್ತೀರಿ? ನೀರು ಸರ್ ನಮ್ದು ಸ್ವಂತ ಬೋರ್ ಐತೆ ರೀ, ಮೇವಂತೂ ಹೊಲ್ದಾಗ ಹಚ್ಕೊಂಡಿವ್ರಿ, ಹೊರಗಡೆ ಕೊಂಡು ತೊಗೋತೀವಿ ರೀ, ತೊಗರಿ ಹೊಟ್ಟ ಕಡ್ಲಿ ಹೊಟ್ಟ ಒಳಗೆ ಮೇಮ್ ಜೋಳ ಕಣಕಿನೂ ಸ್ವಲ್ಪ ಕೊರ್ದು ಹಾಕ್ತೀವಿ ರೀ, ಎಲ್ಲ ಕೊಂಡು ತೊಗೊಂಡು ಇದು ಅಂದ್ರೆ ಬರೀ ಹಸಿ ಮೇವು ಆದ್ರೆ ಸ್ವಲ್ಪ ಚಲೋ ಆಗಲ್ಲ ರೀ, ಕೊನದು ಬೇಕಲ್ಲ ರೀ, ಅದಕ್ಕೆ ತೊಗರಿ ಹೊಟ್ಟ ಕಡ್ಲಿ ಹೊಟ್ಟ ಒಳಗೆ ಮೇಮ್ ಗೊಂಜಾಳ ಸೊಪ್ಪಿನ ತೊಗೋತೀವಿ ರೀ, ಎಲ್ಲ ಥರ ತೊಗೊಂಡು ಗಿರಣ್ಯಾಗಿನ ಹಿಟ್ಟು ತರ್ತೀವಿ ಹಾಕ್ತಾರೆ ಸರ್. ಈ ಇಷ್ಟೊಂದು ಹಾಡು ಸಾಕಿರಲ್ಲ, ಅದು ಹಾಲು ಗಿಲ್ ಕರಿಯಲ್ಲನು? ಹಾಲು ಕರಿಯಲ್ಲ ಸರ್, ಮರಿಗಳಿಗೆ ಹಾಲು ಬೇಕಾಕಲ್ಲ ರೀ, ನಾವು ಹಾಲು ಹಿಂಡಲ್ಲ ರೀ ಹಾಡುಗಳನ್ನು, ಅವಕ್ಕೆ ಕುಡಿಸೋದು ಅದ್ರನ್ನ ಬೆಳೆಸೋದು, ಬೆಳೆಸಿ ಅದನ್ನ ಮರಿಗಳು ಮಾರ್ತಾರೆ ಸರ್, ಹಾಲೇನು ಮಟ್ಟಲ್ಲ ರೀ. ಇದಲ್ಲದೆ ಬೇರೆ ಏನು ಕೃಷಿ ಚಟುವಟಿಕೆ ಏನು ಮಾಡ್ತೀರಿ? ಕೃಷಿ ಅಂದ್ರೆ ಸರ್ ನಮ್ಮದು ನೆಟ್ ಸೆಂಟರ್ ಒಂದು ಐತ್ರಿ, ಊರಾಗ ಕಂಪ್ಯೂಟರ್ ಅಂಗಡಿ ಐತ್ರಿ, ಆಮೇಲೆ 2 ಟ್ರ್ಯಾಕ್ಟರ್ ಇದಾವೆ ರೀ, ಅವು ಹೊಲಗಳ್ದಾನ ಕೆಲಸ ಮಾಡ್ತೀವಿ ರೀ, ಆಳುಗಳು ಇರ್ತಾವ್ರಿ ಕೆಲವೊಂದು ಟೈಮ, ಒಮ್ಮೆಮ್ಮೆ ನಾವು ಹೋಗ್ತೀವಿ ರೀ, ಮನ್ಯಾಗ ನಮ್ಮ ಅಪ್ಪನ ಐತ್ರಿ ಆಡುಗಳು ನೋಡ್ಕೋತಾರೆ ರೀ, ಒಂದು 2-3 ಟೈಮ್ ನಾವು ಸುಮ್ಮ ಹಂಗೆ ಹಿಂಡಿ ಹಾಕಾಗ ಮರಿಗಳು ಬಿಡಾಗ ಹಿಂಗೆ ಹೊಟ್ಟೆ ಸ್ಟಾಕ್ ಮಾಡೋದು ಹಿಂಗೆ ಮಾಡ್ತೀವಿ ರೀ, ಉಳಿದಿದ್ದಾನೈತಿ ಅವರು ನೋಡ್ಕೋತಾರೆ ರೀ, ನಮ್ಮ ಹೆಣ್ಮಕ್ಳು ಮನ್ಯಾಗ ಇರ್ತಾರೆ ಹುಡುಗರದವ್ರೆ, ಮತ್ತೆ ಅಂಗಡಿಗೆ ತಗೋಬೇಕಾಗೈತೆ ರೀ, ಬಾಂಡ್ ಅದೆಲ್ಲ ಕೊಡ್ತೀವ್ರಿ ನಾವು, ನೆಟ್ ಸೆಂಟ್ರ್ ಐತ್ರಿ. ಈಗ ಇಷ್ಟೆಲ್ಲ ಆಡು ಕೋಳಿ ಎಲ್ಲ ಸಾಕಿರಲ್ಲ, ನೀವು ಒಬ್ಬರೇ ಮಾಡ್ತೀರಾ ಹೇಗೆ? ಹಾಂ ಸರ್, ನಾವೊಬ್ಬರಿ, ನಮ್ಮ ಹೆಣ್ಮಕ್ಳು ಅದ್ರ ಮಿಸ್ಸಸ್ ರೀ, ತಂದೆ ತಾಯಿ ಇದಾರೆ, ಎಷ್ಟು ಮಾಡ್ಕೋತೀವ್ರಿ. ನೀವೆಲ್ಲ ಸೇರಿ ಒಟ್ಟಾಗಿ ನೋಡ್ಕೋತೀರಿ? ಎಲ್ಲರೂ ಸೇರಿ ಮಾಡ್ತೀವ್ರಿ. ಈಗ ಮುಂದೆ ಏನು ಮಾಡ್ಬೇಕಂತಿದ್ದೀರಿ? ಮುಂದೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್. ಆಡಿನ ಸಂಖ್ಯೆ? ಆಡಿನ ಸಂಖ್ಯೆ ಸ್ವಲ್ಪ ಗೌರ್ಮೆಂಟ್ ಸಹಾಯದಿಂದ ಹಂಗಟ್ ಹಿಂಗಟ್ ಇನ್ನೊಂದು 100 ತನ ಮಾಡಿ ಚಲೋ ಐತೆ ಸರ್, ಮಾಡ್ತೀವ್ರಿ, ಆಡಿನ ಚಲೋ ಐತೆ. ಈಗ ಈ ಆಡುಗಳಿಗೆಲ್ಲ ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ, ಶೆಲ್ಟರ್ ಬೇಕಲ್ಲ, ಅದನ್ನೆಲ್ಲ ಹೆಂಗೆ ಮಾಡಿದ್ರಿ? ಏನು ಕತೆ? ಶೆಡ್ ಐತ್ರಿ ಸರ್, ಈಗ ನಮ್ಗೆ ಹೈಟ್ ಶೆಡ್ ಐತ್ರಿ, ಮುಂದೆ ತಿರುಗಾಡ್ಲಕ್ಕ ಗ್ರೌಂಡ್ ಐತ್ರಿ, ಆಮೇಲೆ ಹೈಟ್ ಶೆಡ್ನಾಗ ರೌಂಡ್ ಎಲ್ಲ ಫುಲ್ ಚಾಟ್ ಐತ್ರಿ, ತಂಡ್ಯಾಗ ಅವೆಲ್ಲ ಮ್ಯಾಲೆ ಬಿಡ್ತೀವ್ರಿ, ಬಿಸಿಲು ಬೇಕಾದಾಗ ತಳಗೆ ಬಂದು ತಾವು ನಿಂದಿರ್ತಾವ್ರಿ. ಸಿಸ್ಟಮ್ ಐತ್ರಿ ಸರ್, ಆಡುಗಳಿಗೆ ಕೆಳಗಡೆ ಹಿಕ್ಕಿ ಕಾಳ್ಬಿಡ್ತಾವೆ, ಏನೋ ಪ್ರಾಬ್ಲಮ್ ಇಲ್ಲರಿ, ಜಡ್ ಜಾಸ್ತಿ ಬರೋಲ್ಲ, ಅನುಕೂಲ ಐತೆ ಸರ್. ಈಗ ನೀವು ಅದನ್ನು ಹೊರಗಡೆ ಬಿಡೋದಿಲ್ವಾ ಮೇಯಕ್ಕೆ ಶೆಡ್ಡಿಂದ? ಬಿಡ್ತೀರಿ ಸರ್, ಯಾವಾಗ ಒಂದನ ಎರಡನ ಹಿಂಗೆ ಬಿಟ್ಟುಬಿಟ್ಟು ಹೊರಗಡೆ ಒಂದು 2 ತಾಸು ಇಲ್ಲಿ ಜಾಗ ಬಯಲಿದ್ದಲ್ರಿ, ನಮ್ಮ ಅವಪ್ಪ ತೊಗೊಂಡೋಗಿ ಒಂದು 2 ತಾಸು ತಿರುಗಾಡ್ಸ್ಕೊಂಡು ಬರ್ತಾರೆ ರೀ. ಕಾಲು ಸೇಲತ್ತಾವೆ, ಮತ್ತು ನಾನಾ ರೀತಿ ತಪ್ಪಲತ್ತಿತ್ತಾವಲ್ಲ ರೀ, ರೋಗ ಜಲ್ದಿ ಬರೋಂಗಿಲ್ಲ ರೀ, ಎಲ್ಲ ಥರ ಅನುಕೂಲ ಆಕೈತೆ ರೀ. ಬಿಸಿಲಿಗೆ ಹೋಗಿ ಬರ್ತಾವೆ, ಮತ್ತು ನೀರು ಕುಡಿತಾವೆ, ಮನ್ಯಾಗ ಬಂದು ಮೇವತಿತ್ತಾವೆ, ಚಲೋ ಆತೈತೆ ಸರ್, ಅದಕ್ಕೆ ಹೊರಗಡೆ ಬಿಡ್ತೀವಿ ರೀ. ಈಗ ಈ ಆಡು ಸಾಕಣೆ ಇದನ್ನು ಏನಕ್ಕೆ ಆಯ್ಕೆ ಮಾಡಿದ್ರಿ? ಆಡು ಸಾಕಣೆ ಅಂದ್ರೆ ಸರ್, ನಾವು ತಳದಿಂದ ರೈತರಲ್ಲ ರೀ, ಹಿಂಗಾಗಿ ರೈತಕ್ಕೆ ಒಳಗೆ ಮೊದಲು ಒಂದೆರಡು ಆಡಿದ್ದು ರೀ, ಅದರಿಂದ ಮರಿಗಳು ಮಾರೋದು ಸ್ವಲ್ಪ ಉಪಜೀವನಕ್ಕೆ ಚಲೋ ಅಲ್ಲ ಆಯ್ತು ರೀ. ಹಂಗೆ ಒಂದರಿಂದ ಒಂದರಿಂದ ಬೆಳೆಸ್ಕೋತಿ ಬೆಳೆಸ್ಕೋತಾ ಇನ್ಕಮ್ ಜಾಸ್ತಿ ಆಗತ್ತ, ನಾ ಆಡುಗಳು ಮಾಡಿದ್ರು ಸರ್, ಈಗೂ ಚಲೋ ಐತ್ರಿ, ಅದಕ್ಕೆ ಆಡುಗಳು ಕಂಟಿನ್ಯೂ ಮಾಡೀವಿ ರೀ. ಸೈಡ ಮನೆಗೆ ಹಾಲು ಬೇಕಂತೇಳಿ ಎಮ್ಮೆಗಳು ಆಕಳುಗಳು ಅವರು ಜಾಸ್ತಿ ಇದ್ದಾಗ ಹೆಚ್ಚಿಗೆ ಹಾಲು ಮಾಡ್ತೀವಿ ರೀ, ಇರೋದಾಗ ಮನೆಗೆ ಇಟ್ಕೋತೀವಿ, ಅದು ಚಲೋ ಐತೆ ಸರ್, ಅದಕ್ಕೆಲ್ಲ ಥರ ಮಾಡೀವಿ. ಈಗ ಆಕಳ ಸಂಖ್ಯೆ ಕಡಿಮೆ ಇದೆ, ಅದನ್ನ ಯಾಕೆ ಜಾಸ್ತಿ ಮಾಡಿಲ್ಲ? ಆಕಳ್ದ ಸರ್, ನಮ್ಗೆ ನಾವು ಅಷ್ಟೇ ಹಾಕಿವಲ್ರಿ, ಹಿಂಡೋದು ಸ್ವಲ್ಪ ಪ್ರಾಬ್ಲಮ್ ಆಕೈತೆ ರೀ. ಈಗ ಆಡುಗಳದ್ದು ಜಾಸ್ತಿ ಐತಿ, ಇದ್ರ ಮೇಂಟೆನೆನ್ಸ್ ಮಾಡಿ ಅದ್ರ ಜೋಡಿ ಮಾಡೋದಾರ ಹೈರಾಣ ಆಕೈತೆ ಸರ್. ಅದಕ್ಕೆ ಒಂದು ಆಕಳು ಇಟ್ಕೊಂಡಿವ್ರಿ, ಮೊದಲು ಇದ್ರು ಜಾಸ್ತಿ 4 ಆಕಳು ಇದ್ದು ರೀ, ಒಟ್ಟು ಮಾರಿ ಒಂದು ಆಕಳು ಇಟ್ಕೊಂಡಿವ್ರಿ, 2 ಎಮ್ಮೆ ಇಟ್ಟಿವ್ರಿ ಅಂದ್ರೆ ಒಂದಾಗನ ಒಂದು ಈಲೆ ತೇಳಿ ಹೈನು ಕಟ್ಟಾಗಲ್ಲ ರೀ ಮನೆಯಾಗ, ನಮಗೋಸ್ಕರನ 2 ಎಮ್ಮೆ ಇಟ್ಕೊಂಡು ಒಂದಾಗನ ಒಂದು ಹಿಂಡ್ತಾವ್ರಿ, ಹೈನಕ್ಕಾಗಿ ಇಟ್ಕೊಂಡಿವ್ರಿ. ಈಗ ಆಧುನಿಕ ಹೈನುಗಾರಿಕೆ ವಿಧಾನಗಳಿದೆ, ಅದನ್ನೆಲ್ಲ ನೀವು ಅಳವಡಿಸ್ಕೊಂಡ್ರೆ ಸಾಕಷ್ಟು ಆಕಳು ಸಾಕ್ಬೋದು, ಹಾಲು ಕರಿಬೋದು, ಇದನ್ನ ಯಾಕೆ ನೀವು ಇನ್ನು ಮಾಡಿಲ್ಲ? ಮಾಡಬೇಕಾಗಿತ್ತು ಸರ್, ನಾವು ಒಬ್ಬರದೀವನ ಆಕಳು ಜಾಸ್ತಿಯಾಗಿ ಹಿಂಡು ಸ್ವಲ್ಪ ತ್ರಾಸ ಆಕೈತೆ ರೀ, ಮೇವು ಭಾಳ ಬೇಕು, ಈ ಕಡೆ ಆಳುಗಳಿಗೆ ಭಾಳ ಅವಕ್ಕೂ ಭಾಳ ಅಂದ್ರೆ ಕಂಟ್ರೋಲ್ ಆಗಲ್ಲ ರೀ, ಒಂದರೆ ಸ್ವಲ್ಪ ಸಮಸ್ಯೆ ಮಾಡ್ಕೋತೈತಿ. ಆಕಳು ಕಡೆ ಗಂಟಿದ್ರೆ ಆಳುಗಳಿಗೆ ಎಫೆಕ್ಟ್ ಆಕೈತೆ ರೀ, ಮತ್ತು ತುಟ್ಟಿ ಆಕಳು ಇರ್ತಾವ್ರಿ, ಆಕಳ ತಂದೀವಿ ಅಂದ್ರೆ ಅದ್ರ ಮೇಂಟೆನೆನ್ಸ್ ಮಾಡಬೇಕು, ತಾತ್ರ ಮಾಡತ್ತೀವಿ ಅಂದ್ರೆ ಆಡುಗಳಿಗೆ ಮೇಂಟೆನೆನ್ಸ್ ಕಡಿಮೆ ಆಕೈತಿ. ಹಿಂಗಾಗಿ ಒಂದ್ರಲ್ಲಿಗೆ ಒಂದು ಪೆಟ್ ತಿತ್ತಾವ ಅಂತೇಳಿ ಮನೆ ಪೂರ್ತಿ ಕತ್ರನ್ ಮಾಡೀವ್ರಿ, ಆಡುಗಳು ಜಾಸ್ತಿ ಮಾಡೀವ್ರಿ, ಇನ್ನೂ ಜಾಸ್ತಿ ಮಾಡಿದ್ರೆ ಆಡನ ಜಾಸ್ತಿ ಮಾಡ್ತೀವ್ರಿ, ಆಕಳ ಏನು ಮಾಡಲ್ಲ ರೀ, ಯಾಕಂದ್ರೆ ಹಿಂಡೋದು ಸ್ವಲ್ಪ ತ್ರಾಸ ಆಕೈತ್ರಿ, ಅದಕ್ಕೆ ಮಾಡಲ್ರಿ. ಈ ಆಡುಗಳಿಗೆ, ಈಗ ಮರಿಗಳಿಗೆ ಆಗಲಿ ಇಲ್ಲ ದೊಡ್ಡ ಆಡುಗಳಿಗೆ ಆಗಲಿ, ಅದಕ್ಕೆಲ್ಲ ಕಾಯಿಲೆ ಬಂದರೆ ಏನು ಮಾಡ್ತೀರಿ? ಅವು ಕಾಯಿಲೆ ಬರಲ್ಲಂಗೆ TTR PP ಇಂಜೆಕ್ಷನ್ ಅದಾವ ಸರ್, ಅವು ವರ್ಷಕ್ಕೆ 2 ಮಾಡಿಸ್ಬೇಕು ರೀ, ಅದನ್ನು ಮಾಡಿಸ್ತೀವ್ರಿ. ಜಂತ ಆಗಲ್ಲಂಗೆ 3 ತಿಂಗಳಿಗೊಮ್ಮೆ ಜಂತಿನ ಔಷಧ ಹಾಕ್ತೀವ್ರಿ. ಏನಾರೇ ಸ್ವಲ್ಪ ಮೈನರ್ ಆಡಿಗೆ ಸುಂಬಳ ಹೋಗಿ ಬಂದರೂ ಅವೆಲ್ಲ ಟ್ರೀಟ್ಮೆಂಟ್ ಅದಾವೆ ರೀ. ನಮ್ಗೆ ದೊಡ್ಡ ಜಡ್ ಏನು ರೀ ಜಿಮ್ ಬಂದರೆ ಇಮಿಡಿಯೇಟ್ಲಿ ಡಾಕ್ಟ್ರನ್ನ ಕರೆಸ್ತೀವಿ, ಇಂಜೆಕ್ಷನ್ ಮಾಡ್ತಾರೆ ರೀ, ಮಾಡಿ ರಿಕವರಿ ಆಕೈತೆ ಸರ್, ಇನ್ನೂ ತನಕ ಏನು ಪ್ರಾಬ್ಲಮ್ ಆಗಿಲ್ಲ ರೀ. ಹಾಂ, ಯಾಕಂದ್ರೆ ತಿರುಗಾಡೋದ್ರಿಂದ ಆಳುಗಳಿಗೆ ಸ್ವಲ್ಪ ಹೆಲ್ತ್ ಓಕೆ ಇರ್ತೈತೆ ಸರ್, ಅವ್ರ ಇಬ್ಬರು ಸಡ್ನ್ಯಾಗ ಒಳಗಿಂದೊಳಗೆ ಇಟ್ಟೇವು ಅಂದ್ರೆ ಅವಕ್ಕೂ ಒಟ್ಟು ಎಫೆಕ್ಟ್ ಆಗ್ತಿರ್ತೈತೆ ರೀ, ಜವಾರಿನೂ ಅದಾವ್ರಿ ಸ್ವಲ್ಪ ಆಡುಗಳು, ಏನೂ ಪ್ರಾಬ್ಲಮ್ ಇಲ್ಲರಿ ಸರ್, ಎಲ್ಲ ಓಕೆ ಆಕೈತೆ ರೀ. ಅಂದರೆ ಇಷ್ಟೊಂದು ಆಡುಗಳನ್ನ ಸಾಕಿದಿರಲ್ಲ, ಇದು ಯಾವ ತಳಿ? ಇದು ಜವಾರಿನೂ ಐತೆ ಸರ್, ಒಳಗೊಂದೊಂದು ಬೀಟಲ್ ಕ್ರಾಸಿಂಗ್ ಅದಾವ ರೀ, ಜಮುನಾಪುರಿ ಒಂದು ಐತೆ ಸರ್, ಬಿಟಲ್ ಜಾಸ್ತಿ ಅದಾವ್ರಿ, ಒಂದು 10 ಆಡ್ದಾವ ರೀ, ಉಳಿದಿದ್ದೆಲ್ಲ ಜವಾರಿನ ಅದಾವ ಸರ್. ಹ್ಞೂ ರೀ, ಅವು ಕ್ರಾಸಿಂಗ್ ಹೋಂತುಗಳಿಂದ ಆಡುಗಳು ಕಟ್ಟಿಸಿ ಮಾಡಿದ್ದಾವೆ ಸರ್, ಕೊಂಡೇನು ತಂದಿಲ್ಲರಿ. ಈ ಸಾಮಾನ್ಯವಾಗಿ ಈ ಆಡುಗಳಿಗೆ ಬರುವಂಥ ಆರೋಗ್ಯದ ಸಮಸ್ಯೆಗಳೇನೇನು? ಆರೋಗ್ಯದ ಸಮಸ್ಯೆ ಅಂದ್ರೆ ಏನಿಲ್ಲ ಸರ್, ಆಟೋಮೆಟಿಕ್ ಸ್ವಲ್ಪ ತಿನ್ನೋದ್ರಾಗ ಹೆಚ್ಕೊಂಬಾದ್ರೂ ಹೊಟ್ಟೆ ಉಬ್ತಾವ ರೀ, ನಿಂದಿರ್ತಾವ ಸ್ವಲ್ಪ ತಾವ ರಿಕವರಿನೂ ಆಕೈತಿ, ನಾವು ಒಟ್ಟು ಔಷಧ ಹಾಕ್ತೀವಿ ರೀ. ಮೇ ಉರಿ ಬಿಟ್ಟರು ಒಂದು ಸ್ವಲ್ಪ ಮೇ ಬೆಚ್ಚಗಾಕೈತಿ ಅಂದ್ರೆ ಅಷ್ಟು ಭಾಳ ಇದು ಆಗಲ್ಲ ರೀ, ಅವಾಗಿಂದ ಅವಾಗ ಆರಾಮ ಆತೈತೆ ರೀ, ಔಷಧ ಹಾಕ್ಬೇಕು ಅಷ್ಟೇ ರೀ. ಈ ಬೇಸಿಗೆದಲ್ಲಿ ಏನು ಮಾಡ್ತೀರಿ? ಬೇಸಿಗೆಯಲ್ಲಿ ಸರ್ ನಾರ್ಮಲ್ ರೀ, ಇದಾಗ ಹೊಟ್ಟೆ ಅದು ಬಿಡ್ತೀರಿ, ಜಬ್ ಜಾಸ್ತಿ ಬಿಡ್ಲಾಕ್ಬೋದು ಅಂದ್ರೆ ಬೈಲ್ ಇರ್ತೈತಿಲ್ಲ ರೀ, ಉರಿ ಜಾಸ್ತಿ. ಹಾಂ ರೀ ಸರ್, ಅವಾಗದೇನೈತಿ ಡಾಕ್ಟರ್ ಬಂದು ಹೋಗ್ತಾರೆ ರೀ, ಕವರ್ ಆಗ್ತೈತೆ. ಇದಲ್ಲದೆ ಬೇರೆ ಏನು ಕೃಷಿ ಚಟುವಟಿಕೆ ಮಾಡ್ತೀರಿ? ಕೃಷಿ ಚಟುವಟಿಕೆ ಒಳಗೆ ಸದ್ಯಕ್ಕೆ ಸರ್ ಕಬ್ಬು ಐತ್ರಿ, ಕಬ್ಬು ತೆಗೆದಿಂದ ಎಲೆಬೇಳೆ ಹಚ್ಬೇಕು ಅನ್ನೋದೈತ್ರಿ ಒಂದು ಎಕರೆ, ಅದು ಚಲೋ ಐತ್ರಿ ಅಂದ್ರೆ ಆಡುಗಳಿಗೆ ಮೇವನು ಆತೈತೆ ರೀ, ಎಲೆಬೇಳಿನೂ ಹೊರಗಡೆ ವ್ಯಾಪಾರ ಆಕೈತೆ ರೀ, ಅದನ್ನ ಮಾಡೋದೈತೆ ಸರ್ ಈ ಸದ್ದ. ಇದಂದ್ರೆ ಕಬ್ಬು ತಗೊಂಡ್ರಿ, ಮುಂದಿನ ಪೀಕ್ ಎಲೆಬೇಳೆ ಮಾಡಿದ್ರೆ, ಇನ್ನೊಂದು ಸ್ವಲ್ಪ ಕಾಯಿಪಲ್ಲೆ, ಆಡುಗಳಿಗೆ ಅನುಕೂಲ ಆಗಬೇಕು, ಈ ಕಡೆ ನಮಗೂ ಬರಬೇಕು, ಆ ರೀತಿ ಮಾಡ್ತೀವಿ ರೀ. ಈಗ ರೈತ ಬಾಂಧವರು ಈ ಆಡು ಸಾಕಣೆ ಇಲ್ಲ ಕುರಿ ಸಾಕಣೆ ಮಾಡಬೇಕು ಅಂದರೆ ಅವ್ರಿಗೇನು ಹೇಳಲಿಕ್ಕೆ ಬಯಸ್ರಿ? ರೈತ ಬಾಂಧವ್ರಿಗೆ ಸರ್ ಸ್ವಲ್ಪ ಕಷ್ಟಪಟ್ಟು ದುಡಿದ್ರೆ ಎಲ್ಲ ಅನುಕೂಲ ಐತ್ರಿ. ಅಂದರೆ ಆಡುಗಳದು ಮಾಡಿ ಕಡಿ ಕಡಿ ಹೋದ್ರೆ ಇವಾಗೆಲ್ಲ ಆರಾಮ್ ತಪ್ಪಿಯವ್ರು ಜಲ್ದಿ ನೋಡ್ಕೋಬೇಕು, ಚಲೋ ಐತ್ರಿ, ಮಾಡ್ಕೊಳ್ಳೋರಿಗೇನು ಅಡ್ಡಿ ಇಲ್ಲ. ಒಂದೊಂದು ದೊಡ್ಡ ಆಡ ತೊಗೊಂಡ್ರು ಅವರು ಮರಿ ಮಾರಿದ್ರಾಗನ ಅವ್ರು ರೊಕ್ಕ ಮುಟ್ಟೋಕೈತಿ, ಸಣ್ಣ ತೊಗೊಂಡು ದೊಡ್ಡ ಮಾಡಿ ಮಾರಿದ್ರೂ ಮುಟ್ಟೋಕೈತಿ. ಅದು ಮಾಡ್ಬೇಕು ರೀ, ಮಾಡಿನಂತೇಳಿ ಹೊರಗಡೆ ಹೋದ್ರೆ ಆಡುಗಳಾಗಲ್ಲ ರೀ. ಮತ್ತು ಇದಾಗೋದು ಮೇಂಟೆನೆನ್ಸ್ ಭಾಳ ಮಾಡ್ಬೇಕು ರೀ. ಲೈಕ್ ಮರಿಗಳು ಒಂದು ಸಂಜೆಗೆ ಆರಾಮ್ ತೊಗೊಬ್ರು ಮುಂಜೆ ಸತ್ತೋಕ್ಕವು, ಚಲೋ ಹೊತ್ತಿನ ಮೇಂಟೆನೆನ್ಸ್ ಮಾಡಿದ್ರೆ ಏನು ಅಡ್ಡಿ ಇಲ್ಲರಿ, ಚಲೋ ಐತ್ರಿ, ಮಾಡಿ ರೈತರಿಗೆ ಏನು ಚಲೋ ಆಗತ್ತೆ ಅಂತ ಹೇಳ್ತಾನೆ ರೀ. ಈಗ ನಮ್ಮ ರೈತ ಬಾಂಧವರು ನಿಮ್ಮ ಸಲಹೆ ಸೂಚನೆ ಇವೆಲ್ಲ ಏನಾದರೂ ಬೇಕು ಅಂದರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡ್ತೀರಾ? ಹಾಂ ಸರ್, ಏನು ಸಮಸ್ಯೆ ಇಲ್ಲ, ಯಾವ ಬೇಕಾದ ಕೇಳ್ಬೋದು ಹೇಳ್ತಾನೆ ರೀ ಸರ್. ನಿಮ್ಮ ದೂರವಾಣಿ ಸಂಖ್ಯೆ? ನನ್ನ ದೂರವಾಣಿ ಸಂಖ್ಯೆ 9 9 0 2 0 2 0 3 0 3 7 3 7 3 2 4 2 4. ಈ ಸಂಖ್ಯೆಗೆ ಕರೆ ಮಾಡಿ ತಾವುಗಳು ಏನಾದರೂ ಮಾರ್ಗದರ್ಶನ ಬೇಕು ಅಂದರೆ ಕೇಳ್ಬೋದು. ಒಳ್ಳೆಯದು ಸಿದ್ದರಾಯ ಅವರೇ, ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ.

ಮೈದಾರಲಿಂಗ ಬ್ಯಾರೋ ಶಿರಂತಿ ಸಂಗ ಲಿಂಗ ಬ್ಯಾಡೋ ಶಿವಂತಿ ಸಂಗ ಮೈಲಾರು ಲಿಂಗ ಬ್ಯಾಡೋ ಸಿಲ್ವಂತಿ ಸಂಗ ಮಂಗಾಯ ಜೋಳೆಗೆ ಹಾಕೆ ಶಾನ ನೆವಳಕೋ ಪಾಂಡರ ಮಾಕ